ಪಶ್ಯತಿ ವೀತಸು ಸಹ ರಾಮಸ್ತ್ರಕಂ ಪಶ್ಯತಿ ವೀತಸು ಸಹ ಧಾತು ಪ್ರಸಾದ ಮಹಿಮಾನಮಾತ್ಮನಃ ಆಸೀನೋ ದೂರಂ ವ್ರಜತಿ ಶಯಾನೋ ಯಾತಿ ಸರ್ವತಃ ಕಸ್ತಂ ಮದಾ ಮದಂ ದೇವಂ ಮದನ್ಯೋ ಜ್ಞಾತುಮರ್ಹತಿ ಅಶರೀರಗುಂ ಶರೀರೇಷು ಅನವಸ್ಥೇಷ್ವವಸ್ಥಿತಂ ಮಹಾಂತಂ ವಿಭುಮಾತ್ಮಾನಂ ಮತ್ವಾ ಧೀರೋ ನ ಶೋಚತಿ. ಆಸೀನಃ ಕುಳಿತುಕೊಂಡು ದೂರಂ ವ್ರಜತಿ, ಅತಿ ದೂರದಲ್ಲಿಯೂ ಹೋಗ್ತಾನೆ, ಕುತ್ಕೊಂಡಿರ್ತಾನೆ ಆದರೆ ದೂರದಲ್ಲಿಯೂ ಹೋಗ್ತಾನೆ. ಶಯಾನಃ ಯಾತಿ ಸರ್ವತಃ, ಮಲಗಿರ್ತಾನೆ ಆದರೆ ಎಲ್ಲೆಲ್ಲಿಯೂ ಇರ್ತಾನೆ. ಮದ ಆಮದಂ ದೇವಂ, ಮದ ಆಮದಂ ದೇವಂ, ಈ ಪ್ರಕಾರವಾಗಿ ಪ್ರಿಯ ಮೋದ ಪ್ರಮೋದಗಳಿಗೆ ಕಾರಣನಾದಂತಹ ತಂ ಮದ ಆಮದಂ ದೇವಂ, ಆ ದೇವನನ್ನು ಮದ ಅನ್ಯ ಕಹ ಜ್ಞಾತುಮರ್ಹತಿ, ನನ್ನ ಹೊರತುಪಡಿಸಿ ಬೇರೆ ಇನ್ನು ಯಾರು ತಿಳ್ಕೊಳ್ಳಿಕ್ಕೆ ಸಾಧ್ಯ? ಅಂದರೆ ಆತ್ಮನು ಆತ್ಮನನ್ನೇ ತಿಳಿದಾನೆ ವಿನಃ ಅನಾತ್ಮನಿಗೆ ಆತ್ಮನ ಅರಿವು ಆಗಲಿಕ್ಕೆ ಸಾಧ್ಯವಿಲ್ಲ. ಇಷ್ಟೇ ಅದು ಅರ್ಥ. ಮದನ್ಯ, ನನ್ನ ಹೊರತುಪಡಿಸಿ ಬೇರೆ ಯಾರು ತಾನೇ ನನ್ನನ್ನು ನಾನು ತಿಳ್ಕೊಳ್ಳಿಕ್ಕೆ ಸಾಧ್ಯ? ನನ್ನ ಹೊರತುಪಡಿಸಿ ಯಾರು ತಾನೇ ನನ್ನನ್ನು ನಾನು ತಿಳ್ಕೊಳ್ಳಿಕ್ಕೆ ಸಾಧ್ಯ? ಭಾಷೆ ಆಗಿದೆಯಲ್ಲ, ಸಹಚ ಇಹೈವ ವರ್ತತೆ ಕರಣಾನಾಂ ಉಪಶಮಃ ಶಯನಂ ಕರಣಜನಿತಸ್ಯ ಏಕದೇಶ ವಿಜ್ಞಾನಸ್ಯ ಉಪಶಮಃ ಶಯಾನಸ್ಯ ಭವತಿ ಯದಾ ಚ ಏವಂ ಕೇವಲ ಸಾಮಾನ್ಯ ವಿಜ್ಞಾನಾತ್ ವಿಜ್ಞಾನತ್ವಾತ್ ಸರ್ವತೋ ಯಾತೀವ ಯದಾ ವಿಶೇಷ ವಿಜ್ಞಾನಸ್ಥಃ ಸ್ವೇನ ರೂಪೇಣ ಸ್ಥಿತ ಏವ ಸನ್ ಮನ ಆದಿಗತೇಷು ತದ್ ಉಪಾಧಿಕತ್ವಾತ್ ದೂರಂ ವ್ರಜತಿ ಇವ. ಬೇರೆ ಬೇರೆ ಉಪಾಧಿಗಳಿಂದಾಗಿ, ಬೇರೆ ಬೇರೆ ಉಪಾಧಿಗಳ ದೃಷ್ಟಿಯಿಂದಾಗಿ ದೂರ, ಎಲ್ಲೆಲ್ಲಿಯೂ ಎಲ್ಲ ಕಡೆಗೂ ಅವನಿದ್ದಾನೆ ಅನ್ನುವ ಅರ್ಥ ಹೊಂದೀತೆ ವಿನಃ ಇಲ್ಲಿ ಚಲನವಲನಾದಿಗಳು ಏನೂ ಇಲ್ಲ. ಉಪಾಧಿಕತ್ವ ಉಪಾಧಿಗಳ ದೃಷ್ಟಿಯಿಂದ ಅವನು ದೂರಂ ವ್ರಜತೀವ ಅಂತೆ, ಅಂತೆ ತೋರುತ್ತಾನೆ. ಸ ಚ ಇಹವ ವರ್ತತೆ, ಅವನು ನೋಡಿದರೆ ಇಲ್ಲೇ ಇರ್ತಾನೆ, ಎಲ್ಲಿದ್ದಾನೋ ಅಲ್ಲೇ ಇರ್ತಾನೆ. 78 ಭಾಷ್ಯ. ತದ್ವಿಜ್ಞಾನಾಚ್ಚ ಶೋಕ ಅತ್ಯಯ ಇತ್ಯಪಿ ದರ್ಶಯತಿ. ತದ್ವಿಜ್ಞಾನಾಚ್ಚ, ತದ್ ಆತ್ಮಾನಂ ವಿಜ್ಞಾನಾಚ್ಚ, ಆ ಆತ್ಮನನ್ನು, ಆತ್ಮಜ್ಞಾನವನ್ನು ಸ್ಪಷ್ಟ ಮಾಡಿಕೊಳ್ಳುವುದರ ಜೊತೆಗೆ ಏನಾಗ್ತದೆ? ಶೋಕ ಅತ್ಯಯ, ದುಃಖವನ್ನು ದಾಟುವ ಸಾಧ್ಯತೆ ಇದೆ. ಶೋಕ ಅತ್ಯಯ ಅನ್ನುವುದನ್ನು ದರ್ಶಯತಿ ಈ ಮುಂದಿನ ಶ್ಲೋಕದಲ್ಲಿ ತೋರಿಸಿಕೊಡ್ತಾರೆ. ಏನಂತ ತೋರಿಸಿಕೊಡ್ತಾರೆ? ಅಶರೀರಗುಂ ಶರೀರೇಶು, ಶರೀರವೇ ಇಲ್ಲದೆ ಶರೀರವನ್ನು ಹೊಂದಿರುತ್ತಾನೆ. ಎಂತಹ ಶರೀರ? ಅಶರೀರ ಅನವಸ್ಥೇಶು ಅಶರೀರಗುಂ ಶರೀರೇಶು ಶರೀರೇಶು ಶರೀರರಹಿತವಾದಂತಹ ಎಂತಹ ಶರೀರ ಅನವಸ್ಥೇಶು ಶರೀರೇಶು ಅನವಸ್ಥ ಅಂದರೆ ಅವಸ್ಥಾರಹಿತಯಾಗಿದೆಯೋ ಅದು ಅನವಸ್ಥ ನ ಅವಸ್ಥ ಅನವಸ್ಥ ಅವಸ್ಥ ಅಂದ್ರೇನು ಮೊದಲು ಗುರುತಿಸ್ರಿ? ಒಂದು ದೇಶ ಒಂದು ಕಾಲದ ನಿಯಮದಲ್ಲಿ ಒಂದು ದೇಶದ ನಿಯಮದಲ್ಲಿ ಒಂದರ ಇರುವಿಕೆಯನ್ನು ಅದರ ಅವಸ್ಥ ಅಂತ ಕರೀತಾರೆ. ಒಂದು ಕಾಲದಲ್ಲಿ ಒಂದು ದೇಶದಲ್ಲಿ ಒಂದು ವಸ್ತುವಿನ ಇರುವಿಕೆಯನ್ನು ಅದರ ಅವಸ್ಥ ಅಂತ ಕರೀತಾರೆ. ಇದಕ್ಕೆ ಒಂದು ಕಾಲ ಅನ್ನೋದಿಲ್ಲ, ಇದಕ್ಕೆ ಒಂದು ದೇಶ ಅನ್ನುವಂಥದ್ದಿಲ್ಲ, ಇದಕ್ಕೆ ಒಂದು ವಸ್ತು ಅನ್ನುವಂಥದ್ದಿಲ್ಲ. ಆದ್ದರಿಂದ ಇದು ಅನವಸ್ಥ. ಅನವಸ್ಥೇಶು ಶರೀರೇಶು ಹೀಗೆ ಈಗ ಶರೀರ ಅಂತ ತಗೊಂಡಿದ್ದಾದರೆ ಇದು ಅನವಸ್ಥ. ಯಾಕಪ್ಪ ಅಂದರೆ ಇದಕ್ಕೆ ಒಂದು ಕಾಲದ ಮಿತಿ ಅನ್ನೋದಿಲ್ಲ. ಇದಕ್ಕೆ ಮತ್ತೆ ಬೇರೆ ಶರೀರ ಬರ್ತದೆ, ಮತ್ತೆ ಬೇರೆ ಶರೀರ ಬರ್ತದೆ, ಒಂದು ಮತ್ತೆ ಬೇರೆ ಶರೀರ ಬರ್ತದೆ. ಒಂದು ದೇಶ ಅನ್ನೋವಂಥದ್ದಿಲ್ಲ, ಇನ್ನು ಮತ್ತೊಂದು ಜಮದಲ್ಲಿ ಹುಡ್ತಾನೆ, ಮತ್ತು ಬೇರೆ ಕಡೆ ಹುಡ್ತಾನೆ, ಇದು ಬೇರೆ ಬೇರೆ ರೀತಿಯಲ್ಲಿ ಭಾಗವಹಿಸ್ತದೆ. ಆದ್ದರಿಂದ ಈ ಶರೀರಕ್ಕೆ ಇಷ್ಟೇ ಇದರ ಗತಿ ಅನ್ನೋದು ಇಲ್ಲ. ಆದ್ದರಿಂದ ಇದಕ್ಕೆ ಅನವಸ್ಥ, ಅನವಸ್ಥೇಶು ಶರೀರೇಶು. ಅಲ್ಲೇನಾಗಿದೆ? ಅಶರೀರಗುಂ ಅವಸ್ಥಿತಂ, ಶರೀರರಹಿತನಾದ ಆತ್ಮನು ಇದ್ದಾನೆ. ಎಲ್ಲಿದ್ದಾನೆ? ಅನವಸ್ಥೇಶು ಶರೀರೇಶು. ಅನವಸ್ಥೆ ಶರೀರ ಅಂದ್ರೇನು? ಬದಲಾಗ್ತಾ ಇರುವಂತಹ ಶರೀರದಲ್ಲಿ ಇವನು ಬದಲಾಗದೇ ಇದ್ದಂತಹ ಶರೀರ ರಹಿತನಾಗಿ ಇದ್ದಾನೆ. ಮುಂದೆ ಅಡ್ಜೆಕ್ಟಿವ್ಸ್ ಕೊಡ್ತಾರೆ, ಮಹಾಂತಂ ವಿಭುಂ ವ್ಯಾಪಕನಾಗಿದ್ದ, ವಿಭುಂ ಅಂದರೆ ವ್ಯಾಪಕನಾಗಿ, ಮಹಾಂತಂ ಅತ್ಯಂತ ದೊಡ್ಡವನಾಗಿ ಇದ್ದಂತಹ ಇವನನ್ನು ಮತ್ವಾ ತಿಳಿದವರಾಗಿ ಧೀರ ವಿವೇಕಿಗಳು ಜ್ಞಾನಿಗಳು ನ ಶೋಚತಿ ದುಃಖಿಸುವುದಿಲ್ಲ, ಜ್ಞಾನಿಗಳು ದುಃಖಿಸುವುದಿಲ್ಲ. ವಿಭುಂ ಆತ್ಮಾನಂ, ಇಂತಹ ಈ ಆತ್ಮನನ್ನು ಯಾವ ಜ್ಞಾನಿಗಳು ತಿಳಿದಿದ್ದಾರೋ ಆ ಜ್ಞಾನಿಗಳು ನ ಶೋಚತಿ ಅವರು ಎಂದಿಗೂ ಶೋಕಿಸುವುದಿಲ್ಲ, ಅವರು ಧೀರರು. ಆ ಶಬ್ದ ಇದೆ ಧೀರ, ಜ್ಞಾನಿಗಳು ವಿವೇಕಿಗಳು. ನ ಶೋಚತಿ, ಅವರು ದುಃಖಿಸುವುದಿಲ್ಲ. 79ನೇ ಭಾಷೆ ಬಂದಿದ್ದೀವಿ. ಅಶರೀರ ಸ್ವೇನ ರೂಪೇಣ ಆಕಾಶ ಕಲ್ಪ ಆತ್ಮ ತಂ ಅಶರೀರಂ ಶರೀರೇಶು ದೇವ ಪಿತೃ ಮನುಷ್ಯ ಆದಿ ಶರೀರೇಶು ಅನವಸ್ಥೇಶು ಅವಸ್ಥಿತರಹಿತೇಶು. ಅವಸ್ಥಿತಿರಹಿತೇಶು ಅನಿತ್ಯೇಶು ಅಶರೀರ. ಮೊದಲನೇ ಶಬ್ದ ಏನದು? ತನ್ನ ಸ್ವಭಾವದಿಂದ, ತನ್ನ ಅಶರೀರೇಶು ಅಂದರೆ ಸ್ವೇನ ರೂಪೇಣ, ತನ್ನ ಸ್ವಭಾವದಿಂದ ಆಕಾಶದಂತೆ ಶರೀರರಹಿತವಾಗಿ ಇದೆ ಆತ್ಮ. ಆತ್ಮ ಹೇಗಿದೆ? ನಚಿಕೇತನಿಗೆ ಜಸ್ಟ್ ಐಡಿಯಾ ಕೊಡ್ತಾ ಇದ್ದಾನೆ, ಇನ್ನೂ ಟೀಚಿಂಗ್ ಸ್ಟಾರ್ಟ್ ಆಗಿಲ್ಲ. ಅಸ್ತಿ ಇತಿ ಏಕೆ ನಾಸ್ತಿ ಇತಿ ಏಕೆ ಅವನ ಪ್ರಶ್ನೆಗೆ ಆತ್ಮ ಅಸ್ತಿ ಇತಿ ಏಕೆ ಆತ್ಮ ನಾಸ್ತಿ ಇತಿ ಏಕೆ ಅಂತ ಸೇರಿಸ್ಕೋಬೇಕು, ಅಧ್ಯಯನ ಮಾಡ್ಕೋಬೇಕು. ಆವಾಗ ಏನು ಸಬ್ಜೆಕ್ಟ್ ಮ್ಯಾಟ್ರ್ ಏನು? ಆತ್ಮ. ಆ ಆತ್ಮನ ಬಗ್ಗೆ ಕೆಲವೊಂದು ಪ್ರಾರಂಭಿಕ ಟಿಪ್ಪಣಿಗಳನ್ನು ಕೊಡ್ತಾ ಇದ್ದ ಅಷ್ಟೆ. ಏನು ಟಿಪ್ಪಣಿ ಅಂದರೆ ಅಶರೀರ ಆತ್ಮ. ಏನು ಅಶರೀರ ಅಂದರೆ ಆಕಾಶ ಕಲ್ಪ, ಉದಾಹರಣೆ ಕೊಡ್ತಾನೆ. ಆಕಾಶ ಕಲ್ಪ, ಆಕಾಶದಂತೆ ಹೇಗೆ ಆಕಾಶಕ್ಕೆ ಶರೀರ ಇಲ್ಲವೋ ಹಾಗೆಯೇ ಆತ್ಮನು ತನ್ನ ಸ್ವರೂಪದಿಂದ ಶರೀರ ಇಲ್ಲದವನಾಗಿದ್ದಾನೆ. ಸ್ವೇನ ರೂಪೇಣ ಆತ್ಮ ಅಶರೀರ. ಅಲ್ಲಿ ಹಾಗೆ ಇದನ್ನು ಮಾಡ್ಕೊಳ್ಳಿ, ಅನುವೇ ಮಾಡ್ಕೊಳ್ಳಿ. ಅಶರೀರ ಆತ್ಮ ಸ್ವೇನ ರೂಪೇಣ ಆಕಾಶಕಲ್ಪ. ಇನ್ನು ಅಂತಹ ತಂ ಅಶರೀರಂ ಆತ್ಮಾನಂ ಶರೀರೇಶು. ಆ ಶರೀರ ಆತ್ಮ ಎಲ್ಲಿದ್ದಾನೆ? ಶರೀರೇಶು. ಅವ ನೀವೇನಂತೀರಿ? ಶರೀರ ಅನ್ನೋ ರಿಯಾಲಿಟಿ ಕೊಟ್ಬಿಡ್ತೀರಿ. ಇದ್ದಾನೆ, ಎಲ್ಲಿದ್ದಾನೆ? ಶರೀರ ಹೋಗಿದ್ದಾನೆ. ಅಂದಮೇಲೆ ಶರೀರ ಸತ್ಯ ಅಂತ ಆಯ್ತಿಲ್ಲ. ಆಹಾ ಹಾ, ಅಲ್ಲೇ ಎಚ್ಚರ, ಅಲ್ಲೇ ಎಚ್ಚರ ಮೂಡಿಸ್ತಾರೆ ಭಗತ್ಪಾದರು. ಏನು ಹೇಳ್ತಾರೆ? ದೇವ ಪಿತೃ ಮನುಷ್ಯ ಆದಿ ಶರೀರೇಶು. ಹೌದು, ದೇವ ದೇವತಾ ಶರೀರ, ಮನುಷ್ಯ ಮನುಷ್ಯ ಶರೀರ, ಆದಿ ಅಂದರೆ ನೀಚ ಯೋನಿಗಳು, ಉಚ್ಚ ಯೋನಿಗಳು, ಮಧ್ಯಮ ಯೋನಿಗಳು, ನೀಚ ಯೋನಿಗಳು. ಉಚ್ಚ ಯೋನಿಗಳು ದೇವತಾ, ಮಧ್ಯಮ ಮನುಷ್ಯ, ನೀಚ ಅಧಮ ಯೋನಿ ಯಾವುದದು? ಕ್ರಿಮಿಕೀಟಾದಿಗಳು. ಈ ಶರೀರಗಳಲ್ಲಿ ದೇವ ಪಿತೃ ಮನುಷ್ಯ ಆದಿ ಶರೀರೇಶು, ಈ ಶರೀರಗಳಲ್ಲಿ ಆತ್ಮ ಇದ್ದಾನೆ. ಹೇಗಿದ್ದಾನೆ? ಅಶರೀರನಾಗಿ ಇದ್ದಾನೆ. ಆಯ್ತಲ್ಲ ಸ್ವಾಮಿ, ಶರೀರ ಇವೆ ಅಂತ ಆಯ್ತೋ ಇಲ್ಲೋ? ಹಾ ಹಾ ಹಾ, ಹಾಗೆ ನಿರ್ಧಾರ ಬರಬೇಡ. ಏನು ಶರೀರಗಳು? ಅನವಸ್ಥೇಶು ಶರೀರೇಶು. ಎಂಥ ಶರೀರಗಳು? ಇದಕ್ಕಿಂತದೇ ಅವಸ್ಥಾ ಅಂತಿಲ್ಲ. ಎವ್ರಿ ಡೇ, ಎವ್ರಿ ಇಯರ್, ಎವ್ರಿ ಡಿಕೇಡ್ ದಿ ಬಾಡಿ ಗೆಟ್ಸ್ ಡಿಕೇಡ್. ರೋಗ ರುಜಿ ಮದ ಶೋಕಗಳಿಂದ ತುಂಬಿವೆ ತುಳುಕಿವೆ ಈ ಶರೀರ. ಇದೇ ಪ್ರತಿಕ್ಷಣವೂ ಕೂಡ ರೋಗಗ್ರಸ್ತವಾಗೇ ಇರ್ತದೆ. ಇದಕ್ಕೆ ಯಾವ ಅವಸ್ಥೆ ಹೇಳ್ರಿ? ಶರೀರದ ಅವಸ್ಥೆ ಯಾವುದು? ಒಂದು ಖಚಿತವಾಗಿ ಇದು ಇದರ ಅವಸ್ಥೆ ಅಂತ ಹೇಳಲಿಕ್ಕೆ ಆಗ್ತದೋ? ಆಗೋದಿಲ್ಲ. ಆದ್ದರಿಂದ ಅನವಸ್ಥ, ಅನವಸ್ಥೇಶು ಶರೀರೇಶು. ಅನವಸ್ಥ ಅನ್ನೋದು ವಿವರಿಸ್ತಾರೆ, ಅವಸ್ಥಿತಿ ರಹಿತೇಶು. ಅವಸ್ಥಿತಿ ಇದು, ಇದಕ್ಕೆ ಇಂಥದೇ ಸ್ಥಿತಿ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಆದ್ದರಿಂದ ಇದು ಅನವಸ್ಥೇಶು ಶರೀರೇಶು, ಅವಸ್ಥಿತಿ ರಹಿತೇಶು. ಆದ್ದರಿಂದ ಇನ್ನೊಂದು ಲಕ್ಷಣ ಏನು? ಅನಿತ್ಯೇಶು, ಕ್ಷಣಿಕವಾದ ಶರೀರ. ಇಂಥದೇ ಅವಸ್ಥಾ ಅಂತ ಹೇಳಲಿಕ್ಕೆ ಸಾಧ್ಯವಿಲ್ಲದ ಶರೀರ. ದೇವ ಪಿತೃ ಮನುಷ್ಯಾದಿ ಶರೀರೇಶು, ದೇವತೆಗಳು ಪಿತೃಗಳು ಮನುಷ್ಯರು ಮತ್ತು ಆದಿಬಂಧದಲ್ಲಿ ಮನುಷ್ಯ ಆದಿ ಶರೀರ, ಆದಿ ಪದಾರ್ಥ ಏನು? ಅಧಮ ಕ್ರಿಮಿಕೀಟಗಳು. ಎಲ್ಲ ಶರೀರಗಳಲ್ಲಿ, ಕ್ಷಣಿಕವಾದ ಎಲ್ಲ ಶರೀರಗಳಲ್ಲಿ ಇಂಥದೇ ಅವಸ್ಥಾ ಎಂದು ಹೇಳಲು ಅಸಾಧ್ಯವಾದ ಎಲ್ಲ ಶರೀರಗಳಲ್ಲಿ ದೇವತಾ ಪಿತೃ ಮನುಷ್ಯ ಅಧಮ ನೀಚ ಯೋನಿಗಳಲ್ಲಿ ಅಶರೀರನಾಗಿ ಇದ್ದಾನೆ ಆತ್ಮ. ವಾಕ್ಯ ಕಂಪ್ಲೀಟ್. ಅವಸ್ಥಿತಂ ನಿತ್ಯಂ ಅವಿಕೃತಂ ಇತ್ಯೇತತ್ ಮಹಾಂತಂ. ಇವ ಹೇಗಿದ್ದಾನೆ ಅಂದರೆ, ಇವನು ಶರೀರರಹಿತನಾಗಿ ನಿತ್ಯಂ ಅವಸ್ಥಿತಂ, ಶರೀರರಹಿತನಾಗಿ ನಿತ್ಯಂ ಅವಸ್ಥಿತಂ, ನಿತ್ಯವೂ ಇದ್ದಾನೆ, ಪ್ರತಿ ಕ್ಷಣವೂ ಇದ್ದಾನೆ. ಅನಿತ್ಯ ಶಬ್ದ 24 ಗಂಟೆ ಅಂತ ಅರ್ಥಲ್ಲ, ನಿತ್ಯ ಅಂದ್ರೇನು, ಪ್ರತಿ ಕ್ಷಣವೂ ಇದ್ದಾನೆ. ಹೇಗಿದ್ದಾನೆ? ಅವಿಕೃತಂ, ವಿಕಾರಗಳಿಗೆ ಒಳಪಡದೆ, ವಿಕಾರಗಳಿಗೆ ಒಳಪಡದೆ ಇದ್ದಾನೆ. ಅವಿಕೃತಂ ಅವಸ್ಥಿತಂ ನಿತ್ಯಂ ಅವಸ್ಥಿತಂ ಕಥಂ ಅವಸ್ಥಿತಂ ಅವಿಕೃತಂ ಅವಸ್ಥಿತಂ ಆತ್ಮ ಇತಿ ಏತತ್. ಈ ಪ್ರಕಾರವಾಗಿ ವ್ಯಾಖ್ಯಾನಿಸಬಹುದು. ಮಹಾಂತಂ, ಮತ್ತೆ ಹೇಗಿದ್ದಾನೆ? ಮಹಾಂತಂ ಅಲ್ಲೇ ಮಂತ್ರಲೋಕ ಶಬ್ದ ಇದೆ, ಮಹಾಂತಂ. ಏನು ಮಹಾಂತಂ ಅಂದರೆ, ಭಾಷ್ಯ ಮಹತ್ವಸ್ಯ ಅಪೇಕ್ಷಿಕತ್ವ ಶಂಕಾಯಾಂ ಆಹ ವಿಭುಂ ವ್ಯಾಪಿನಂ. ಈ ಒಂದು ಕಾಂಟ್ರಾಸ್ಟ್ ಹೋಲಿಕೆಯನ್ನು ಕೊಡದ ಹೊರತು ನಮಗೆ ಅದರ ಮಹತ್ವ ಏನದು ಗೊತ್ತಾಗುತ್ತೆ. ಕಾಂಟ್ರಾಸ್ಟ್ ಹೋಲಿಕೆ ಅಂದರೆ ಏನು? ತದ್ವಿರುದ್ಧವಾದಂತಹ, ತುಲನೆಗೆ ಮಾಡಲು ಸಾಧ್ಯವಿದ್ದಂತಹ ಅದಕ್ಕೆ ಹೋಲಿಕೆ ಅಂತ ಕರೀತಾರೆ. ಇಲ್ಲಿ ವಿರುದ್ಧಾರ್ಥದ ಹೋಲಿಕೆ, ಸಾರ್ಥದ ಹೋಲಿಕೆ ಬೇರೆ, ವಿರುದ್ಧಾರ್ಥದ ಹೋಲಿಕೆ ಬೇರೆ. ಗೊತ್ತಾಗಲಿಲ್ಲ, ಸಕ್ಕರೆ ಹೇಗಿರ್ತದೆ, ಬೆಲ್ಲದಷ್ಟು ಸಿಹಿ ಇರ್ತದೆ, ಬೆಲ್ಲ ಹೇಗಿರ್ತದೆ, ಸಕ್ಕರೆ ಎಷ್ಟು ಸಿಹಿ ಇರ್ತದೆ, ಇದೆಂತಾರೆ ಸಾರ್ಥ ಹೋಲಿಕೆ. ವಿರುದ್ಧಾರ್ಥ ಹೋಲಿಕೆ, ಕತ್ತಲೆ ಅಂದ್ರೆ ಏನು, ಎಲ್ಲಿ ಬೆಳಕಿಲ್ವೋ ಅದಕ್ಕೆ ಕತ್ತಲೆ ಅಂತ ಕರೀತಾರೆ. ಬೆಳಕು ಅಂದ್ರೆ ಏನು, ಎಲ್ಲಿ ಕತ್ತಲೆ ಇಲ್ವೋ ಅದಕ್ಕೆ ಬೆಳಕು ಅಂತ ಕರೀತಾರೆ. ವಿರುದ್ಧಾರ್ಥದ ಹೋಲಿಕೆ, ಸಿಂಪಲ್, ಏನು ಕಷ್ಟ ಇಲ್ಲ. ಇದನ್ನು ಹಿಂಗೆ ಊಟ ಮಾಡಿಸ್ತಾರೆ ಎಲ್ಲರೂ, ಸಾರ್ಥ ಹೋಲಿಕೆ ವಿರುದ್ಧಾರ್ಥ ಹೋಲಿಕೆ. ಆಯ್ತಾ? ರಾಮಾಯಣದ ಯುದ್ಧ ಹೇಗೆ, ರಾಮ ರಾವಣರ ಯುದ್ಧ ಹೇಗಾಯಿತು? ರಾಮಾಯಣದ ಬರ್ತಾರೆ, ರಾಮ ರಾವಣರ ಯುದ್ಧ ಹೇಗಾಯಿತು? ರಾಮ ರಾವಣರ ಯುದ್ಧ ರಾಮ ರಾವಣರ ಯುದ್ಧ ಅಂತೇನೆ ಆಯಿತು. ಯಾವ ಹೋಲಿಕೆ ಇದು? ಸಾರ್ಥ, ಸಾರ್ಥ ಹೋಲಿಕೆ. ಇದನ್ನ ಹನುಮಂತ ಹೇಳ್ತಾನೆ ಯಾರಿಗೆ? ಅರ್ಜುನನಿಗೆ. ಇದನ್ನ ಹನುಮಂತ ಹೇಳ್ತಾನೆ. ಹನುಮಂತ ರಾಮಾಯಣದವನು, ಅರ್ಜುನ ಮಹಾಭಾರತವನು. ಈ ಹನುಮಂತ ಅವನಿಗೆ ಹೇಳ್ತಾನೆ. ಹೇಗೆ ಹೇಳ್ತಾನೆ? ಇದೇನು ಯುದ್ಧ, ಇದೇನು ಯುದ್ಧ, ರಾಮ ರಾವಣರ ಯುದ್ಧ ನೋಡಬೇಕಾಗಿತ್ತು ನೀನು. ಅರ್ಜುನ ಅಂತಾನೆ, ಹೇಗಿತ್ತು ರಾಮ ರಾವಣರ ಯುದ್ಧ? ಅಂತ ಅಲ್ಲಿ ದುರ್ಯೋಧನ ಕೌರವ ಪಾಂಡವರ ಯುದ್ಧಕ್ಕೆ ಅಲ್ಲಿ ಹೋಲಿಸ್ತಾನೆ. ಅದು ವಿರುದ್ಧಾರ್ಥ. ಯಾವುದು ವಿರುದ್ಧಾರ್ಥ? ಕೌರವ ಪಾಂಡವರ ಯುದ್ಧ, ಇದು ವಿರುದ್ಧಾರ್ಥ. ಏನಕ್ಕೆ ವಿರುದ್ಧ ಇದು? ರಾಮ ರಾವಣರ ಯುದ್ಧಕ್ಕೆ ವಿರುದ್ಧ ಇದು. ಗೊತ್ತಾಯ್ತು? ಹಂಗೆ ರಾಮ ರಾವಣರ ಯುದ್ಧ ಹೇಗಿತ್ತು ಅಂತ ಕೇಳಿದ್ರೆ ಸಾರ್ಥ ಹೋಲಿಕೆ. ಹೌದಾ? ಕೋಗಿಲೆ ಹೇಗಿರ್ತದೆ ನೋಡಲಿಕ್ಕೆ? ಕಾಗೆ ಅಂತನೇ ಇರ್ತದೆ. ಸಾರ್ಥ ಹೋಲಿಕೆ. ಗೊತ್ತಾಯ್ತಾ? ಆದರೆ ಅದ್ರ ಧ್ವನಿ ಹೇಗಿರ್ತದೆ? ಕಾಗೆ ಅಂತನೇ ಇರುತ್ತದೆ. ಇಲ್ಲ ಇಲ್ಲ, ಕಾಗೆಯಂತೆ ಶರೀರ ಇರ್ತದೆ, ಕಾಗೆಯ ಧ್ವನಿ ಅದಕ್ಕಿರುವುದಿಲ್ಲ, ಮಧುರವಾದ ಧ್ವನಿ ಇರ್ತದೆ. ವಿರುದ್ಧಾರ್ಥ ಹೇಗೆ? ಹೀಗಾಗಿ ಸಾರ್ಥ ಹೋಲಿಕೆ ಯಾವುದು, ವಿರುದ್ಧಾರ್ಥ ಹೋಲಿಕೆ ಯಾವುದು ಅನ್ನೋದನ್ನು ನಾವು ಗುರುತಿಸಬೇಕು. ಅಲ್ಲಿ ಹೇಳ್ತಾರೆ ಮಹಾಂತಂ. ಮಹಾಂತಂ ಶಬ್ದ ಏನಪ್ಪ ಇದು, ಯಾಕೆ ತಂದರು? ವಿರುದ್ಧಾರ್ಥ ಹೇಳಿಕೆ, ಸೋಲಿಕೆ, ಹೋಲಿಕೆ, ವಿರುದ್ಧಾರ್ಥವಾದ ಹೋಲಿಕೆ. ಇಲ್ಲೇನು ವಿರುದ್ಧಾರ್ಥ ಹೇಳ್ತಾರೆ? ಮಹಾಂತಂ ಮಹತ್ವಸ್ಯ ಆಪೇಕ್ಷಿಕತ್ವ ಶಂಕಾಯಾನ್ ಆಹ ವಿಭುಂ ವ್ಯಾಪಿನಂ. ಮಹತ್ವಸ್ಯ ಆಪೇಕ್ಷಿಕತ್ವ, ಇದು ಎಷ್ಟು ಮಹತ್ತರವಾಗಿದೆ ಅನ್ನುವುದನ್ನು ತಿಳಿಸಿ ಹೇಳೋದಕ್ಕಾಗಿ ಮಹಾಂತಂ ಶಬ್ದ. ಹಾಗಾದ್ರೆ ಬಿಡಿ ದೊಡ್ಡದಿದೆ ಅಂತ ಹೇಳಿಬಿಟ್ಟಿದ್ರೆ ಆಗ್ತಿತ್ತು, ಹಾಗೆ ಮಾತ್ರ ಹೇಳಲಿಕ್ಕಾಗೋದಿಲ್ಲ. ಹಾಂ, ಯಾಕೆ ಅಂತಾರೆ, ಮುಂದುವರಿಸ್ತಾರೆ. ಏನು ವಿಭುಂ ವ್ಯಾಪಿನಂ, ಬರೇ ದೊಡ್ಡದು ಅಂದರೆ ಇದ್ದಿದ್ದು ಬಿಡಪ್ಪ, ಆನೆಗಿಂತ ದೊಡ್ಡದಿದ್ದಿತ್ತು ಅಂತ ಸುಮ್ಮನೆ ಆಗ್ತಾರೆ. ಆದರೆ ಅದು ಬ್ಲಾಸ್ಟ್ ಆಗಬೇಕದು. ಆ ಬ್ಲಾಸ್ಟ್ ಹೆಂಗಾಗ್ತದೆ? ವಿಭುಂ ಆಹ, ಇನ್ನೊಂದು ಶಬ್ದ ಮಹಾಂತಂ, ಹೌದು ವಿಭುಂ ಮಹಾಂತಂ ವಿಭುಂ ಆತ್ಮಾನ, ಮೂರು ಶಬ್ದ ಇವೆ, ಮಹಾಂತಂ ವಿಭುಂ ಆತ್ಮಾನ. ಸೊ ಈ ಮಹಾಂತಂ ಶಬ್ದ ಅಂದರೆ ದೊಡ್ಡದು ಅಂತ ಅರ್ಥ. ಈಗ ನೀವೇನು ಮಾಡ್ತೀರಿ, ದೊಡ್ಡದು ಅಂದ್ಕೊಳ್ಳಿ ಇದ್ದಿದ್ದು ಬಿಡಪ್ಪ ಆನೆ ಎಷ್ಟು ದೊಡ್ಡದಿದ್ದಿತ್ತು ಅಂತ ನೀವು ನಿರ್ಣಯ ಮಾಡಿಬಿಡ್ತೀರಿ. ಆ ದೊಡ್ಡದು ಅನ್ನೋ ಶಬ್ದವನ್ನು ನಾವು ಹೇಳಿ ಆ ದೊಡ್ಡದು ಅನ್ನೋ ಶಬ್ದವನ್ನು ಬ್ಲಾಸ್ಟ್ ಮಾಡ್ಬೋದು. ಹೆಂಗೆ ಮಾಡೋದು? ಎಲ್ಲವನ್ನೂ ವ್ಯಾಪಿಸಿಕೊಂಡಷ್ಟು ದೊಡ್ಡದು ಅಂತ. ಆನೆ ಎಲ್ಲವನ್ನು ವ್ಯಾಪಿಸಿರುವುದಿಲ್ಲ, ಹಿಮಾಲಯ ಪರ್ವತ ಎಲ್ಲವನ್ನು ವ್ಯಾಪಿಸಿರುವುದಿಲ್ಲ. ಆಕಾಶವು ಎಲ್ಲೆಲ್ಲಿಯೂ ವ್ಯಾಪಿಸಿರ್ತದೆ, ಆದರೆ ಎಲ್ಲ ಕಾಲದಲ್ಲೂ ವ್ಯಾಪಿಸಿರುವುದಿಲ್ಲ. ಹಾಗಾದರೆ ಆಕಾಶ ಕೂಡ ವಿಭುಮಲ್ಲ. ಸೃಷ್ಟಿ ಪೂರ್ವದಲ್ಲಿ ಆಕಾಶ ಇದ್ದಿದ್ದಿಲ್ಲ, ಕಲ್ಪಾಂತದಲ್ಲಿ ಆಕಾಶ ಇರೋದಿಲ್ಲ ಅಂತ ಆಗಿದ್ದಾದರೆ ಆಕಾಶವು ಕೂಡ ವಿಭು ಅಲ್ಲ. ಇನ್ನು ಬ್ಲಾಸ್ಟ್ ಆಗ್ತದೆ ನೋಡ್ರಿ ಈಗ. ಅದಕ್ಕಿಂತ ದೊಡ್ಡದು ಆತ್ಮ, ವಿಭುಂ ಆತ್ಮಾನಂ. ವಿಭುಂ ಅಂದರೆ ಸರ್ವವ್ಯಾಪಿನಂ, ಆತ್ಮಾನಂ ಆತ್ಮಗ್ರಹಣಂ ಸ್ವತಃ ಅನನ್ಯತ್ವ ಪ್ರದರ್ಶನಾರ್ಥಂ. ಇವ್ವ ತಾಯಿ, ಆತ್ಮಗ್ರಹಣಂ ಸ್ವತಃ ಅನನ್ಯತ್ವ ಪ್ರದರ್ಶನಾರ್ಥಂ. ಆತ್ಮ ಇಲ್ಲಿ ಆತ್ಮ ಅನ್ನೋ ಶಬ್ದವನ್ನು ಆತ್ಮ ಅನ್ನೋ ಶಬ್ದವನ್ನು ಆತ್ಮನಃ ಅನನ್ಯತ್ವ ಸ್ವತಃ ಅನನ್ಯತ್ವ ಪ್ರದರ್ಶನಾರ್ಥಂ, ಆತ್ಮನನ್ನು ಹೊರತುಪಡಿಸಿ ಅನ್ಯ ಆತ್ಮ ಇಲ್ಲ ಅನ್ನೋದನ್ನು ತೋರಿಸಲಿಕ್ಕಾಗಿ, ಆತ್ಮನನ್ನು ಹೊರತುಪಡಿಸಿ ಅನ್ಯ ಆತ್ಮ ಇಲ್ಲ. ಎಲ್ಲಿ ಇನ್ನೊಂದು ಬಾಯಿಲೆ ಒಂದೇ ಒಂದು ಹೇಳಿ ಅಂತ ಹೇಳಲಿಕ್ಕೂ ಆಗುವುದಿಲ್ಲ. ಒಂದು ಆತ್ಮ, ಓ ಇನ್ನು ಎರಡನೇದು ಬಂದಿಲ್ವಾ, ಇನ್ನು ಎರಡನೇದು ಆಗಿಲ್ವಾ, ಇನ್ನು ಎರಡನೇದು ಹುಟ್ಕೊಂಡಿಲ್ವಾ, ಯಾವತ್ತಿದೆ ಹುಟ್ಟು ಅಂತೆಲ್ಲ ಪ್ರಶ್ನೆ ಬರ್ತವೆ. ಒಂದು ಆತ್ಮ ಅನ್ನಲಿಕ್ಕೂ ಆಗೋದಿಲ್ಲ, ಹೌದು ಅನೇಕ ಆತ್ಮ ಅನ್ನಲಿಕ್ಕೂ ಆಗೋದಿಲ್ಲ, ಅನೇಕ ಆತ್ಮ ಇಲ್ಲ, ಯಾಕೆ ಅನ್ಯ ಆತ್ಮ ಇಲ್ಲ. ಮತ್ತು ಏನಂತ ಅನ್ಬೇಕು ಆತ್ಮನಿಗೆ? ಅದ್ವಿತೀಯಂ ಆತ್ಮ, ತನಗೆ ಎರಡನೆಯದು ಇಲ್ಲದೇ ಇರುವಂತಹ ಆತ್ಮ. ಅದನ್ನು ಹೇಳ್ತ ಅನನ್ಯತ್ವ ಪ್ರದರ್ಶನಾರ್ಥಂ, ಸ್ವತಃ ಅನನ್ಯತ್ವ ಪ್ರದರ್ಶನ, ತನ್ನ ಹೊರತುಪಡಿಸಿ ಇನ್ನೊಂದು ಇಲ್ಲದೇ ಇದ್ದಂಥ ಆತ್ಮ. ಅಂದರೆ ಏನ್ರಿ ಅರ್ಥ? ಭಾಷ್ಯ ಹೇಳ್ತಾರೆ ನೋಡ್ರಿ, ಆತ್ಮಶಬ್ದ ಪ್ರತ್ಯಗಾತ್ಮ ವಿಷಯ ಇವ ಮುಖ್ಯ. ಆತ್ಮಶಬ್ದ ಏನಿದು, ತನಗೆ ಹೊರತುಪಡಿಸಿ ಅನ್ಯದಿಲ್ಲ, ತಾನು ಒಂದೇ ಅಲ್ಲ. ಹಾಗಾದ್ರೆ ಆತ್ಮ ಏನು ಅಂತಂದರೆ ಪ್ರತ್ಯಗಾತ್ಮವೇ ಆತ್ಮ. ಪ್ರತ್ಯಗಾತ್ಮವೇ ಆತ್ಮ ಅಂತ ತಿಳಿಯೋದೇ ಮೋಕ್ಷ. ಅನುಭವ ಇಲ್ಲದ ಯಾರು ಅನುಭವಿಸ್ಬೇಕು, ಏನನ್ನು ಅನುಭವಿಸ್ಬೇಕು? ವಿಷಯ ಜ್ಞಾನವನ್ನು ವಿಷಯ ಅಂದರೆ ಯಾವುದು, ಆತ್ಮ ವಿಷಯದಲ್ಲಿ ಜ್ಞಾನವನ್ನು ಹೊಂದೋದೇ ಮೋಕ್ಷ. ಅದು ನಾನು, ಆತ್ಮನು ನಾನೇ, ನಾನೇ ಆತ್ಮನು. ಜ್ಞಾನ ಆಗಿದೆಯೋ ನಿನಗೆ? ಆಗಿದ್ರೆ ಆಗಿದೆ ಅಂತ ಹೇಳಿ, ಇಲ್ಲ ಅಂದ್ರೆ ಇಲ್ಲ ಅಂತ. ಆಗಿದೆಯೋ ಡೌಟ್ ಇದೆಯಾ? ಆಗಿದೆಯಾದ್ರೆ ಮೋಕ್ಷ ಆಯ್ತು ನಿಮಗೆ, ಯು ಆರ್ ಮುಕ್ತ. ಅಪರೋಕ್ಷವಾಗಿ ಆಗಿದೆಯೋ, ಏನು ಪರೋಕ್ಷವಾಗಿದೆಯೋ ಏನೋ ಸ್ವಾಮಿ, ನಾನು ಮುಕ್ತ, ನಾನು ಮುಕ್ತ ಅಂತ ನೀವು ಹೇಳ್ತಿರೋದ ಮೇಲೆ ನಾನು ಮುಕ್ತನೇ. ಇದು ಇದು ಪರೋಕ್ಷ ಜ್ಞಾನ, ಅಪರೋಕ್ಷ ಅಂತ. ಈಗ ನಾನು ಹೇಳ್ತೀನಿ, ನೀವು ಇನ್ನೂ ಮುಕ್ತಿ ಆಗಿಲ್ಲ ಅಂತ ಹೇಳ್ತೀನಿ. ಇದ್ರೂ ಇರ್ಬೋದು ಸ್ವಾಮೀಜಿ, ನಿಮಗೆ ನೀವು ಆಗಿದೆ ಅಂದ್ರೆ ಆಗಿ ನಾನು ನಿಮ್ಮನ್ನೇ ಅದರೊಳಗೆ ತಿಕ್ತಾ ಇದ್ದೀನಿ. ಶುರಸ್ಯ ಧಾರ, ಡಬಲ್ ಎಜ್ಡ್ ಬ್ಲೇಡ್ ಇದ್ದಂಗೆ. ಭಾಳ ಕೇರ್ಫುಲ್ ಆಗಿ ಚಿಂತನೆ ಮಾಡಬೇಕು. ಆತ್ಮಶಬ್ದ ಅದಕ್ಕೊಂದು ಫುಲ್ ಸ್ಟಾಪ್ ಇದೆ. ಆತ್ಮ ಅದಕ್ಕೊಂದು ಫುಲ್ ಸ್ಟಾಪ್ ಇದೆ. ಆ ಫುಲ್ ಸ್ಟಾಪನ್ನು ಎಲ್ಲಿ ಅಂತ ಗುರುತಿಸ್ಬೇಕು. ಆತ್ಮ ಅದು ನಾನೇ ಅನ್ನುವುದು ಸ್ಪಷ್ಟವಾದಾಗ ಫುಲ್ ಸ್ಟಾಪ್. ಏನೇನಕ್ಕೆ ಫುಲ್ ಸ್ಟಾಪು? ಎನ್ಕ್ವೈರಿಗೆ, ಪ್ರಶ್ನೆಗಳಿಗೆ, ಸಂದೇಹಗಳಿಗೆ, ಸಂಶಯಗಳಿಗೆ, ಅನಿಸಿಕೆಗಳಿಗೆ, ಎಲ್ಲದಕ್ಕೂ ಫುಲ್ ಸ್ಟಾಪ್. ಜ್ಞಾನಾದ್ಯೇವ ಕೈವಲ್ಯಂ, ಜ್ಞಾನದಿಂದಲೇ ಕೈವಲ್ಯತ್ವ. ಏನೋ ಜ್ಞಾನವೇ ಕೈವಲ್ಯತ್ವ, ಜ್ಞಾನವೇ ಮೋಕ್ಷ. ಜ್ಞಾನದಿಂದ ಮೋಕ್ಷ ಅಲ್ಲ, ಅದನ್ನು ಡಿಫ್ರೆನ್ಸ್ ಅರ್ಥ ಮಾಡಿಕೊಳ್ಳಿ. ಅದು ಪಂಚಮಿಯಿಂದ ಬರೋದಿಲ್ಲ, ಉಪಯೋಗ ಬರೋದಿಲ್ಲ. ಜ್ಞಾನದಿಂದ ಮೋಕ್ಷ ಅಲ್ಲ, ಊಟದಿಂದ ಹೊಟ್ಟೆ ತುಂಬುತ್ತದೆ, ಮೈಕಿನಿಂದ ಕೇಳಿಸ್ತದೆ. ಜ್ಞಾನದಿಂದ ಮೋಕ್ಷವಾಗುತ್ತದೆ. ಅರ್ಥ ಆಗುತ್ತದೆ? ಜ್ಞಾನದಿಂದ ಮೋಕ್ಷ ಅಲ್ಲ, ಜ್ಞಾನವೇ ಮೋಕ್ಷ. ಏನು ಜ್ಞಾನ? ಆತ್ಮಸ್ವರೂಪ, ನಾನು ಆತ್ಮನೇ ಇದ್ದೇನೆ. ಅದೇ ಶಬ್ದ ಅಲ್ಲಿ ಹಾಕಿದ್ದವರು ಏನಂತ ಹಾಕ್ತಾರೆ, ಪ್ರತ್ಯಗಾತ್ಮ ವಿಷಯ ವಿಷಯ ಇವ ಮುಖ್ಯ. ನಾನು ಎನ್ನುವುದಕ್ಕೆ ನಾನು ಯಾರು, ಆ ನಾನು ಎನ್ನುವುದಕ್ಕೆ ನಾನು ಯಾರು, ಆ ನಾನು ಎನ್ನುವುದಕ್ಕೆ ನಾನು ಯಾರು, ಆ ನಾನು ಆತ್ಮ ಅಂತ ನನಗೆ ಸ್ಪಷ್ಟವಾಗಿದ್ದಾದರೆ ಅದೇ ಜ್ಞಾನ, ಅದೇ ಮೋಕ್ಷ. ಪ್ರತ್ಯಗಾತ್ಮ ವಿಷಯ ಮುಖ್ಯ ತಂ ಈದೃಶಂ ಆತ್ಮಾನಂ ಮತ್ವಾ ಅಯಂ ಅಹಂ ಇತಿ ಧೀರಃ ಧೀಮಾನ್ ನ ಶೋಚತಿ. ತಂ ಅಂತಃ ಆತ್ಮನನ್ನ ಈದೃಶಂ ಆತ್ಮಾನಂ ಅಂತಃ ಈ ಪ್ರಕಾರವಾದ ಆತ್ಮನನ್ನು ಅಯಂ ಆತ್ಮ ಅಹಂ ಇತಿ ಮತ್ವ ಈ ಆತ್ಮನು ನಾನೇ ಅನ್ನುವುದನ್ನು ಯಾವನು ಸ್ಪಷ್ಟ ಮಾಡಿಕೊಂಡಿದ್ದಾನೋ ನಚಿಕೇತ ಅಂತಹ ಧೀಮಂತನು ವಿವೇಕಿಯು ಮತ್ತೆ ಎಂದೂ ದುಃಖಿಸುವುದಿಲ್ಲ ನ ಶೋಚತಿ ಅಶೋಚ್ಯಾನ್ ಅನ್ವಶೋಚಸ್ತು ಪ್ರಜ್ಞಾವಾದಾಂಶ್ಚ ಭಾಷಸೆ ಗತಾಸೂನ್ ಅಗತಾಸೂಂಶ್ಚ ಪಂಡಿತಾಹ ನಾನು ಶೋಚಂತಿ. ಎಲ್ಲಿ ಅಂತಂದ್ರೆ ಆ ವಾಕ್ಯ ಅದನ್ನ ಧೀರಹ ನ ಶೋಚತಿ ಅದು ನಮ್ಮ ಆಸ್ತಿನ ಇದು ಇದು ನಮ್ಮ ಆಸ್ತಿನ ಈ ಆಸ್ತಿ ತೊಗೊಂಡು ಅಲ್ಲಿಟ್ಟರು ಅಷ್ಟೆ ಆ ಆಸ್ತಿ ತಂದು ಇಲ್ಲಿಟ್ಟರು ಅಷ್ಟೆ ಧೀಮಾನ್ ನ ಶೋಚತಿ ಪಂಡಿತ ನ ಶೋಚತಿ ನ ಹಿ ಏವಂ ವಿದಃ ಆತ್ಮವಿದಃ ಶೋಕ ಉಪಪತ್ತಿ ನ ಹಿ ಏವಂ ವಿದಃ ಸ್ವಾತ್ಮವಿದಃ ಅಂತ ಆತ್ಮವಿದಃ ಅಲ್ಲ ಸ್ವಾತ್ಮವಿದಃ ಶೋಕ ಉಪಪತ್ತಿ ಏನು ಏವಂ ಆತ್ಮ ಏವಂ ಸ್ವಾತ್ಮವಿದಃ ನ ಶೋಕ ಉಪಪತ್ತಿ ಸ್ವಾತ್ಮವಿದಃ ಅಂಡರ್ಲೈನ್ ಅದಷ್ಟೇ ಶಬ್ದ ಏನಪ್ಪ ನ ಹಿ ಏವಂ ವಿದಃ ನಿಮ್ಮಲ್ಲಿ ಹೆಂಗಿದೆ ಹಂಗ ಇದೆಯಾ ವಿಧ ಸ್ವಾತ್ಮವಿಧ ಏವಂ ವಿಧಸ್ಯ ಆತ್ಮವಿಧ ಆಹಾ ಅದು ವ ಅಲ್ಲ ಅದು ಯ ನಮ್ಮಲ್ಲಿಲ್ಲ ಸ್ವಲ್ಪ ಕೊಡಪ್ಪ ನನ್ನ ನೀವು ಹೊಯ್ದಾಡ್ಬೇಕಾದ್ರೆ ಅನ್ಕೋತಿರ್ತೇನೆ ಪೂಜೆ ಸ್ವಾಮೀಜಿ ಹಿಂಗೇನಾದರೂ ಸ್ವಲ್ಪ ಪೆನ್ ಕೊಡುತ್ತಿದ್ರಪ್ಪ ಅಂತ ಹೇಳಿದಾಗ ನಿಮ್ಮಂಗೆ ನಾ ಎದ್ದು ಬಂದರೆ ನನ್ನ ಗತಿ ಏನಾಗಿರ್ತದೆ ವಿಚಾರ ಮಾಡ್ತಿರ್ತೀನಿ ಅಳ್ಳಾಡೋಣ ಅವ್ರು ಕರೆದಾರೆ ಹೋಗಬೇಕು ಅನ್ನೋ ಅವಸರ ಬೇರೆ ಕಾತುರತೆ ಬೇರೆ ಸ್ಪರ್ಧೆ ಏನಿಲ್ಲ ಇನ್ನೊಬ್ರು ಎದ್ದು ಹೋಗಿ ಕೊಡ್ತಾರೆ ಹಾಗೆ ಅವ್ರಿಗೆ ಮುಂಚೆ ನಾವು ಹೋಗ್ಬೇಕು ಅನ್ನೋ ಸ್ಪರ್ಧೆ ಏನಿಲ್ಲ ಇನ್ಫ್ಯಾಕ್ಟ್ ಗ್ರೇಟ್ಫುಲ್ ನಾನು ಹೇಳೋ ಜಾಗಕ್ಕೆ ನೀವು ಹೋಗ್ತಾ ಇದೆಯಾ ಹೋಗಿ ಕೊಡಪ್ಪ ಅಂತ ವಿಧಸ್ಯ ಏವಂ ವಿಧಸ್ಯ ಆಗ್ಬೇಕದು ಏವಂ ವಿಧಸ್ಯ ಆತ್ಮವಿಧ ಶೋಕ ಉಪ ನ ಆತ್ಮವಿಧ ಶೋಕ ಆತ್ಮವಿಧ ನ ಶೋಕ ಉಪಪತ್ತಿ ಇಲ್ಲಿ ನ ಬರ್ಬೇಕದು ಅತ್ತೇಳಿಗೆ ಈ ಪ್ರಕಾರವಾಗಿ ನಾನು ಆತ್ಮನೇ ಅನ್ನುವುದನ್ನು ಯಾರು ಸ್ಪಷ್ಟ ಮಾಡಿಕೊಂಡಿದ್ದಾರೋ ಅವರಿಗೆ ಪುನಃ ಮತ್ತೆ ಶೋಕ ಉಂಟಾಗುವ ಸಾಧ್ಯತೆ ಇಲ್ಲ ಯದ್ಯಪಿ ದುರ್ವಿಜ್ಞೇಯ ಅಯಮಾತ್ಮ ತಥಾಪಿ ಉಪಾಯೇನ ಸುವಿಜ್ಞೇಯ ಇವ ಸುವಿಜ್ಞೇಯ ಇವ ಇತ್ಯಾಹ ನ ನಾಯಮಾತ್ಮ ಪ್ರವಚನೇನ ಲಭ್ಯ ನಮೇ ದಯಾನ ಬಹುನಾಶ್ರುತೇನ ಯಮೇ ವೈಷ ವೃಣುತೆ ತೇನ ಲಭ್ಯ ಯಮೇ ವೈಷ ವೃಣುತೆ ತೇನ ಲಭ್ಯ ತಸ್ಯೇಷ ಆತ್ಮ ವಿವೃಣುತೆ ತನುಗುಂ ಸ್ವಾಂ. ಅಯಂ ಆತ್ಮ ಪ್ರವಚನೇನ ನ ಲಭ್ಯ. ಪುಸ್ತಕ ಮುಚ್ಚರಿ ಹೇಳಬಿಟ್ರು. ನೀವು ಪುಸ್ತಕ ತಕ್ಕೊಂಡಿರಿ, ನಾನು ಪುಸ್ತಕ ತಕ್ಕೊಂಡಿನಿ, ಇದರರ್ಥ ನಮಗೆ ಆತ್ಮ ಬೇಕಾಗಿಲ್ಲ ಅಂತ ಅರ್ಥ. ಆತ್ಮ ಬೇಕು, ಹಾಗೆ ಪ್ರವಚನದ ಅವಶ್ಯಕತೆ ಇಲ್ಲ. ನೋಡೋಣ ಅದರದ್ದು ವಿವಕ್ಷ ಏನು, ವಕ್ತುಂ ಇಚ್ಛಾ ಏನ, ಈ ಹೇಳಿಕೆ ಹಿಂದೆ ಅದಕ್ಕೆ ಇಚ್ಛಾ ಏನದ, ಏನಂತ ಹೇಳಬೇಕಾಗಿದೆ ಪ್ರಮಾಣಕ್ಕೆ. ನೋಡೋಣ. ನ ಮೇಧಯ, ನಿನ್ನೆ ಎಷ್ಟನೇ ಶ್ಲೋಕ ಆಗಿದೆ ಅನ್ನೋದು ನೀವು ಮರ್ತಿದ್ರೆ ಏನು ತಪ್ಪಿಲ್ಲ. ಹೀಗೆ ನೆನಪಿಡೋದ್ರಿಂದ ಇದು ಆತ್ಮಜ್ಞಾನ ಆಗೋದಿಲ್ಲ. ಯಾರು ನೀನು? ಆತ್ಮ ಚೆನ್ನಾಗಿ ನೆನಪಿದೆ ನನಗೆ. ನಾನು ಯಾರು? ಆತ್ಮ. ಒಂದು ನಿಮಿಷ ನೆನಪಿಸ್ಕೊಂಡು ಹೇಳ್ತೇನೆ. ಹಾಂ, ಉಪದೇಶದಲ್ಲಿ ನಾನು ಆತ್ಮ ಅಂತ ಹೇಳಾರೆ, ಆ ಆತ್ಮ ನಾನು. ನ ಮೇಧಯ ನ ಬಹುನಾಶ್ರುತೇನ, ಎಷ್ಟು ಶ್ರವಣ ಮಾಡಬೇಕು, 8 ಉಪನಿಷತ್ತಂತೂ ಮಾಡಲೇಬೇಕು. ಸಾಧ್ಯ ಆದರೆ ಇನ್ನೊಂದು 3 ವರ್ಷ 6 ವರ್ಷ ಛಾಂದೋಗ್ಯ ಪ್ರಸಾರಣಿಕೆ ಮಾಡಬೇಕು. ಇನ್ನು ಸಾಧ್ಯ ಆದರೆ ಬ್ರಹ್ಮಸೂತ್ರನೇ 1-4 ವರ್ಷ ಮಾಡಬೇಕು. ಅಷ್ಟು ಮಾಡೇವಿ. ಬಹುನಾಶ್ರುತೇನ ನ, ಇಷ್ಟೆಲ್ಲ ಮಾಡಿದರೂ ಆತ್ಮಜ್ಞಾನ ಆಗೋ ಸಾಧ್ಯತೆಯಿಲ್ಲ. ಮತ್ತೆ ಯಾರಿಗೆ ಆತ್ಮಜ್ಞಾನ ಆಗಲು ಸಾಧ್ಯ? ಯಂ ಏವ ಏಷ ವೃಣುತೆ ತೇನ ಲಭ್ಯ. ಯಂ ಏವ ಏಷ ವೃಣುತೆ, ಯಾರು ಬೇಕೆಂದು ಇವನು ಯಾರನ್ನು ಪ್ರಾರ್ಥಿಸ್ತಾ ಇದ್ದಾನೋ, ಐ ರಿಪೀಟ್, ಯಾರು ಬೇಕೆಂದು ಇವನು ಯಾರನ್ನು ಪ್ರಾರ್ಥಿಸ್ತಾ ಇದ್ದಾನೋ, ಅವರು ತನ್ನನ್ನು ತಾನು ತೆರೆದಿಡಿದ ಹೊರತು ವೃಣುತಿ, ಅವರು ತಮ್ಮನ್ನು ತಾವು ತೆರೆದಿಟ್ಟುಕೊಂಡಾಗ ಮಾತ್ರ ಇದು ಲಭ್ಯ ಆಗ್ತದೆ. ಇದೀಗ ಆತ್ಮಪ್ರಸಾದ ಅಂತ ಕರೀತಾರೆ. ನಾವು ಚಿತ್ತಿಪ್ರಸಾದ ನೋಡಿದ್ವಿ, ಇನ್ನೊಂದು ಯಾವ್ದು ನೋಡಿದ್ವಿ, ಧಾತು ಪ್ರಸಾದ ಅಂತ ನೋಡಿದ್ವಿ. ಇಲ್ಲಿ ಆತ್ಮಪ್ರಸಾದ, ನಾವು ಆತ್ಮನನ್ನು ಪ್ರಾರ್ಥಿಸ್ತಾ ಇದ್ದೀವಿ ಏನಂತ, ಆತ್ಮಜ್ಞಾನ ಆಗಲಿ ಅಂತ. ಆತ್ಮನನ್ನು ಆತ್ಮಜ್ಞಾನ ಆಗಲಿ ಅಂತ ಪ್ರಾರ್ಥಿಸಿದಾಗ ಆ ಆತ್ಮನು ತನ್ನನ್ನು ತಾನು ತೆರೆದಿಟ್ಟುಕೊಂಡಾಗ ಆತ್ಮಜ್ಞಾನವೂ ಆಗ್ತದೆ. ಅಂದ್ರೇನು, ಆ ಆತ್ಮನು ನಾನೇ ಅಂತ ಸ್ಪಷ್ಟವಾಗ್ತದೆ. ಇದಕ್ಕಂತಾರೆ ವಿವೃಣುತಿ, ತೆರೆದಿಟ್ಕೋಬೇಕು. ಯಂ ಏವ ಏಷ ವೃಣುತಿ ತೇನ ಲಭ್ಯ ತಸ್ಯೇಷ ಆತ್ಮ ವಿವೃಣುತಿ. ಆತ್ಮನು ತನ್ನ ತಾನು ಓಪನ್ ಆಗಿಬಿಡ್ತಾನೆ, ತನ್ನನ್ನು ತಾನು ತೆರೆದಿಟ್ಕೊಂಡ್ಬಿಡ್ತಾನೆ. ಈಗ ಇವನ ಅಪ್ರಬುದ್ಧತೆಯಿಂದಾಗಿಯೋ ಅಥವಾ ಇವನಲ್ಲಿಯ ಕೆಲವಾರು ಕಷಾಯ ಇತ್ಯಾದಿ ಕೊರತೆಗಳಿಂದಾಗಿಯೋ, ಅವುಗಳ ಅಡೆತಡೆಗಳಿಂದಾಗಿಯೋ ಅವನ ಆತ್ಮ ಮುದುಡಿಕೊಂಡಿತ್ತು. ಇವ ಹಾಗೆ ಉಪನಿಷತ್ತಿಗೆ ಕೂತನೇ ಹೋಗ್ತಾನೆ, ಇವ ಪ್ರವಚನ ಮೇಲೆ ಕೂತು ಹೋಗ್ತಾನೆ. ಆದ್ರೆ ಆತ್ಮ ಮಾತ್ರ ಅವ ಪ್ರಸನ್ನನಾಗೋದಿಲ್ಲ, ಅವ ಮುದಿಕೊಂಡೇ ಇರ್ತಾನೆ. ಎಷ್ಟು ಪ್ರಾರ್ಥಿಸಿದರೂ ಅವನು ಪ್ರಸನ್ನ ಆಗೋದಿಲ್ಲ. ಆದರೆ ಎಲ್ಲಿ ತನಕ ಅವನು ಪ್ರಸನ್ನನಾಗಿ ತನ್ನನ್ನು ತಾನು ತೆರೆದಿಟ್ಟುಕೊಳ್ಳುವುದಿಲ್ಲವೋ ಅಲ್ಲಿವರೆಗೂ ಇವನಿಗೆ ನಾನು ಆತ್ಮನೇ ಅನ್ನೋದು ಸ್ಪಷ್ಟ ಆಗೋದಿಲ್ಲ. ಅರ್ಥ ಆಯ್ತಾ? ನಾನು ಆತ್ಮನೇ ಅನ್ನೋದು ಅವನಿಗೆ ಯಾಕೆ ಸ್ಪಷ್ಟ ಆಗೋದಿಲ್ಲ? ಕೇಳ್ತಾನೆ ಅಸ್ಥಿ ಅಂತಾನೆ. ಮತ್ತೆ ಕೇಳ್ತಾನೆ ಅಸ್ಥಿ, ಆತ್ಮ ಅಸ್ಥಿ, ಬ್ರಹ್ಮ ಅಸ್ಥಿ, ಏಕಮೇವ ಅದ್ವಿತೀಯಂ ಬ್ರಹ್ಮ ಅಸ್ಥಿ. ಎಲ್ಲೆಲ್ಲಿಯೂ ವ್ಯಾಪ್ತನಾದಂತಹ ಸಚ್ಚಿದಾನಂದ ಆತ್ಮನಿದ್ದು ಇದು ಮಾತನ್ನು ಕೇಳಬೇಕು. ಎಷ್ಟು ಮಸ್ತ್ ಮಸ್ತ್ ಮಾತಿರ್ತಾವ. ಅವನು ಆತ್ಮ ಸುಮ್ಮನೆ ಕೂತಿರ್ತಾನೆ. ಹೇಳ ಮಗನ ಎಷ್ಟು ಹೇಳ್ತೀವಿ. ನಾನು ಮಾತ್ರ ತೆರೆದಿಟ್ಕೊಳ್ಳೋದಲ್ಲ. ನಾನು ಯಾವಾಗ ತೆರೆದಿಟ್ಕೊಳ್ತೀನಿ ಅಂತಂದರೆ, ನೀನು ನಿನ್ನಲ್ಲಿಯ ಎಲ್ಲ ಕಷಾಯಗಳನ್ನು ದಾಟಿರ್ಬೇಕು. ಅಲ್ಲಿವರೆಗೂ ನಾನು ಹಿಂಗೆ ಇರ್ತೀನಿ. ನೀನು ಎಲ್ಲ ಕಷಾಯಗಳನ್ನು ಯಾವಾಗ ದಾಟುತ್ತೀಯ? ತ್ಯಾಗೇ ನೈಕೆ ಅಮೃತತ್ವ ಮಾನಶು ತ್ಯಾಜ್ಯ ರಾಗದ್ವೇಷಗಳು ಕಾಮಕ್ರೋಧಗಳು ಎಲ್ಲ ತ್ಯಾಜ್ಯ. ಅವನ್ನೇ ತ್ಯಾಗ ಮಾಡಲಿಕ್ಕೆ ಸಿದ್ಧನಿಲ್ಲ, ಹಗ್ಗ ಬಿಚ್ಚಲಿಕ್ಕೆ ಸಿದ್ಧನಿಲ್ಲ. ನೀನು ಅದು ಬೋಟ್ ಮುಂದೆ ಹೋಗಂದ್ರೆ ಹೆಂಗೆ ಹೋಗ್ತು? ನಾನು ಆವಾಗ ನನ್ನನ್ನು ನಾನು ತೆರೆದಿಟ್ಕೊಳ್ಳುತ್ತೇನೆ. ಆತ್ಮಾಭಿವೃಣತೆ ತನುಗುಂ ಸ್ವಾಂ, ತನ್ನ ಆತ್ಮನ ತಾನೇ ತನ್ನಂತೆಯೇ ಬಿಚ್ಕೊಂಡು ಬಿಡ್ತಾನಂತೆ. ವಿವೃಣತೆ ಅರಳಿಬಿಡ್ತಾನೆ. ಯಾರಿಗೆ ಅರಳುತ್ತಾನೆ? ತನಗೇನೆ ಅರಳುತ್ತಾನೆ. ಯಾರಂತ ಅರಳುತ್ತಾನೆ? ತನ್ನಂತೆಯೇ ಅರಳುತ್ತಾನೆ. ತನಗೆ ತಾನೇ ತನ್ನಂತೆಯೇ ಅರಳುತ್ತಾನೆ. ಯಾವಾಗ ಕಷಾಯಗಳೆಲ್ಲ ಶಾಂತವಾಗ್ತದೆ, ಯಾವಾಗ ಚಿತಿಪ್ರಸಾದ ಆಗ್ತದೆ, ಯಾವಾಗ ಧಾತು ಪ್ರಸಾದವಾಗ್ತದೆ. ಧಾತು ಪ್ರಸಾದ ಪಂಚಮಹಾಭೂತಗಳ ಶರೀರ ಬಿಟ್ಕೊಂಡು ರೆಡಿಯಾಗಬೇಕದು. ಎಲ್ಲ ಬಿಟ್ಕೊಟ್ಬಿಡ್ತಾರೆ. ಮಾಯಾಪ್ರಸಾದ ಅಂತ ಮತ್ತೊಂದು ಬರ್ತದೆ. ಇದು ಹೆಂಗದು ನೋಡ್ರಿ, ಮಾಯಾಪ್ರಸಾದ ಧಾತು ಪ್ರಸಾದ ಇವೊಂದು ಎರಡು ಒಂದೇ ಥರ. ಇವು ಧಾತುಗಳು ಸಾಕ್ಬಿಡಪ್ಪ, ಇವನನ್ನು ಹಿಡ್ಕೊಂಡಿದ್ವಿ, ಇವನ ಮುಂದೆ ಹಿಡ್ಕೋಬಾರ್ದು. ಇದು ಮಾಯಾಪ್ರಸಾದ ಅಥವಾ ಧಾತು ಪ್ರಸಾದ ಬಿಗುರುಡುತ್ತೆ, ಅರಳಿಬಿಡ್ತಾರೆ. ವೆರಿ ಬ್ಯೂಟಿಫುಲ್ ಶ್ಲೋಕ ಇದು. 81. ನಾಯಮಾತ್ಮ ಪ್ರವಚನೇನ ಅನೇಕ ವೇದ ಸ್ವೀಕರಣೇನ ಲಭ್ಯ ಜ್ಞೇಯ ನಾಪಿ ಮೇಧಯ ಗ್ರಂಥಾರ್ಥ ಧಾರಣ ಶಕ್ತಿಯ ನ ಬಹುನಾ ಶ್ರುತೇನ ಕೇವಲೇನ. ಅಯಮಾತ್ಮ ಅನೇಕ ವೇದ ಸ್ವೀಕರಣೇನ ಪ್ರವಚನೇನ ನ ಲಭ್ಯ. ಅನೇಕಾನೇಕ ವೇದ ಪ್ರವಚನಗಳು, ಚತುರ್ವೇದ ಪಾರಾಯಣ ನ ಲಭ್ಯ. ತ್ರಿವೇದಿ ಪಾರಾಯಣ ನ ಲಭ್ಯ. ದ್ವಿವೇದ ನ ಲಭ್ಯ. ಏಕವೇದ ನ ಲಭ್ಯ. ವೇದ ಪಾರಾಯಣಕ್ಕೆ ಲಭ್ಯ ಇಲ್ಲ ಅಂದ್ಕೊಂಡ ನಾನು ವೇದ ಪಾರಾಯಣದ ಜೊತೆ ಸ್ವಾಹಾಕಾರ ಮಾಡ್ತೀನಿ ಅಂತ ನ ಲಭ್ಯ. ಒಂದೊಂದು ವೇದದ ಒಂದೊಂದು ರುಕ್ಕನ್ನು ಹೇಳಿ ಒಂದೊಂದು ಹವಿಸನ್ನು ಹಾಕೋದು. ಹೀಗೆ ನಾಲ್ಕೂ ವೇದಗಳು ಬೆಳಗಿನಿಂದ ರಾತ್ರಿವರೆಗೂ ಚತುರ್ವೇದ ಪಾರಾಯಣ ಸಪ್ತಾಹ ಅಂತ ಮಾಡಿಸಿದ್ದೆ ಹುಬ್ಬಳ್ಳಿಯಲ್ಲಿ. ಅದನ್ನೇ ಮತ್ತೆ ಮಾಡೋದು ಬೇಡ ಅಂತೇಳಿ ಅಗ್ನಿಹೋತ್ರ ಇಟ್ಕೊಂಡಿದೆ. ಮತ್ತೆ ಮತ್ತೆ ಅದನ್ನ ಯಾಕೆ ಅದಕ್ಕಾದರೂ ಸಾಕಷ್ಟು ಆಕರ್ಷಿಸ್ಕೊಳ್ಬೇಕು ಈ ಥರ. ಹಾ, ನ ಲಭ್ಯ, ಇಷ್ಟು ಮಾಡಿದ್ರು ಕೂಡ ಅವನು ಲಭ್ಯ ಇಲ್ಲ. ಅನೇಕ ವೇದ ಸ್ವೀಕರಣೇನ, ಏನ್ರಿ ನೀವು ದ್ವಿವೇದಿಗಳು ತ್ರಿವೇದಿಗಳು? ನಾವು ತ್ರಿವೇದಿಗಳು ರೀ. ಏ, ನಾವು ಚತುರ್ವೇದಿಗಳು, ನಾವು ಇಲ್ಲಿದ್ದೇವೆ ಬರ್ರಿ ಚತುರ್ವೇದಿಗಳು. ಅನೇಕ ವೇದ ಸ್ವೀಕರಣೇನ ನ ಲಭ್ಯ ಅಯಮಾತ್ಮ ನ ಲಭ್ಯ ಪ್ರವಚನೇನ ನ ಲಭ್ಯ ಲಭ್ಯ ಜ್ಞೇಯ ಇವರು ತಿಳಿಯೋದಿಲ್ಲ. ನಾಪಿ ಮೇಧಯ ಸರ್, ನಾವು ಬರೇ ಗ್ರಂಥಗಳನ್ನು ಓದಿಲ್ಲ, ಪ್ರವಚನ ಕೇಳಿಲ್ಲ, ಅಷ್ಟನ್ನು ನಾವು ನೆನಪಿಟ್ಕೊಂಡಿವಿ, ಕಂಠಪಾಠ ಮಾಡಿವಿ. ನಾಪಿ ಮೇಧಯ ಗ್ರಂಥ ಅರ್ಥ ಧಾರಣ ಶಕ್ತಿಯ, ಮೊದಲ ಗ್ರಂಥ ಧಾರಣ ಶಕ್ತಿಯ ಅಂತ ತಗೊಳ್ರಿ. ಅವಾಗ ಇನ್ನೊಬ್ಬರು ಬರ್ತಾನೆ ಅಂತ, ನಾವು ಬರೀ ಗ್ರಂಥ ಧಾರಣ ಇಷ್ಟ ಮಾಡಿಲ್ಲ, ಗ್ರಂಥ ಅರ್ಥ ಧಾರಣ ಮಾಡೀವಿ ಅಂತ. ಆದರೂ ನಿಂಗೆ ಆತ್ಮ ಸಿಗೋದಿಲ್ಲ, ಹೋಗಾಜಿ ಮತ್ತೆ ಹೆಂಗೆ? ನ ಬಹುನಾ ಶ್ರುತೇನ ಕೇವಲೇನ, ಈ ಶ್ರುತಿಗಳನ್ನು ಶ್ರವಣ ಮಾಡುವುದರಿಂದ ನಮಗೆ ಆತ್ಮ ಸಿಗ್ತದೆ. ನಾವು ಶ್ರವಣ ಮಾಡೀವಿ ಅಂತಂದರೆ ಅಲ್ಲಿಗೂ ಆತ್ಮ ಸಿಗೋದಿಲ್ಲ. ಕೇನ ತರ್ಹಿ ಲಭ್ಯ ಇತಿ ಉಚ್ಯತೆ. ಹಾಗರೆ ಆತ್ಮನು ಹೇಗೆ ಪ್ರಾಪ್ತನಾಗುತ್ತಾನೆ? ಯಂ ಏವ ಸ್ವಂ ಆತ್ಮಾನಂ ಈಶಃ ಸಾಧಕಃ ವೃಣುತಿ ಪ್ರಾರ್ಥಯತೆ ತೇನೈವ ಆತ್ಮನಾ ವರಿತ್ರ ಸ್ವಯಂ ಆತ್ಮ ಲಭ್ಯ ಜ್ಞಾಯತೆ ಇತ್ಯೇತತ್. ಯಂ ಏವ ಸ್ವಾತ್ಮಾನಂ, ಯಂ ಆತ್ಮಾನಂ ಸ್ವಂ ಯಂ ಸ್ವಂ ಆತ್ಮಾನಂ ಇವ, ಹಂಗೆ ಯಂ ಸ್ವಂ ಆತ್ಮಾನಂ ಇವ, ಅವರವರ ಆತ್ಮಸ್ವರೂಪವು ಏಷಃ ಸಾಧಕಃ ವೃಣುತೆ, ಅವರವರಿಗೆ ಅದು ತೆರೆದಿಟ್ಟುಕೊಂಡಾಗ ಪ್ರಾರ್ಥನೆ. ಹೇಗೆ ತೆರೆದಿಟ್ಟುಕೊಂಡಾಗ? ಪ್ರಾರ್ಥಯತೆ, ಅದು ತೆರೆದಿಟ್ಟುಕೊಳ್ಳಿಕ್ಕೆ ಪ್ರಾರ್ಥಿಸಬೇಕಾಗ್ತದೆ, ಆತ್ಮಪ್ರಸಾದಕ್ಕಾಗಿ ಪ್ರಾರ್ಥಿಸಬೇಕಾಗ್ತದೆ. ಪ್ರಾರ್ಥಯತೆ ತೇನೈವ, ಅವರಿಗೆ ಆತ್ಮನ ವರಿತ್ರ, ಅವರಿಗೆ ಒಲಿದು ಬರ್ತಾನೆ ಆತ್ಮ. ಹೆಂಗೆ ಬರ್ತಾನೆ? ಸ್ವಯಂ ಆತ್ಮ ಲಭ್ಯ ಜ್ಞಾಯತೆ ಇತ್ಯೇತತ್. ಆ ಆತ್ಮನು ನಾನೇ ಅಂತ ಅವನಿಗೆ ಸ್ಪಷ್ಟವಾಗುವುದರ ಮೂಲಕವಾಗಿ ಒಲಿದು ಬರ್ತಾನೆ ಆತ್ಮ, ಒಲಿದು ಬರ್ತಾನೆ. ಎರಡು ಪ್ರಶ್ನೆ ಆಯ್ತೇನಪ್ಪ ಓದಿ ಆಯ್ತು ಆಯ್ತು, ಮತ್ತೇನೋ ಬದಲಾವಣೆ ಇಲ್ರಿ, ಆತ್ಮ ಇನ್ನೂ ಒಲ್ದಿಲ್ಲ. ಅದು ಹಂಗೆ ಒಬ್ರಿಗೆ ಹೇಳೋದು ಅಲ್ಲ, ಒಬ್ರು ಅದನ್ನು ಕೇಳಿಸ್ಕೊಳ್ಳೋದು ಅಲ್ಲ. ಆದರೆ ಆತ್ಮ ಶುಡ್ ಲವ್ ಯು, ನೀನು ಆತ್ಮನನ್ನು ಎಷ್ಟೆಷ್ಟು ಒರೆಸ್ತೀಯ ಆತ್ಮನ ನಿನ್ನನ್ನು ಒರೆಸ್ತಾನೆ. ನಾವು ಎಷ್ಟೆಷ್ಟು ಅನಾತ್ಮನ ಒರೆಸ್ತೇವೆ ಆತ್ಮನ ಅಷ್ಟು ನಮ್ಮಿಂದ ದೂರ ಹೋಗ್ತಾನೆ. ಹಾಂ, ಹೆಂಗಪ್ಪ ಇದು ಮಾಡೋದೀಗ? ಭಾಷ್ಯ, ನಿಷ್ಕಾಮಸ್ಯ ಆತ್ಮಾನಮೇವ ಪ್ರಾರ್ಥಯತಃ ಆತ್ಮನ್ಯೇವ ಆತ್ಮ ಲಭ್ಯತೆ ಇತ್ಯರ್ಥಃ. ಕಥಂ ಲಭ್ಯತ ಇತಿ ಉಚ್ಯತೆ ತಸ್ಯ ಆತ್ಮಕಾಮಸ್ಯ ಏಷ ಆತ್ಮ ವಿವೃಣುತೆ ಪ್ರಕಾಶಯತಿ ಪಾರಮಾರ್ಥಿಕಿಂ ತನುಂ ಸ್ವಾಂ ಸ್ವಕೀಯ ಸ್ವಯಥಾತ್ಮ್ಯಂ ಇತ್ಯರ್ಥಃ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವ ಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜಯ ಶ್ರೀ ಸದ್ಗುರುನಾಥ ಮಹಾರಾಜ್ ಜೀ ಕೀ ಓಂ ತತ್ಸತ್.